ಅಜ್ಜನ ಜೊತೆ ಬ್ಯಾಂಕ್ ಹೋಗೋಕಿದೆ. ಹಾ ಕಣೋ, ವಯಸ್ಸಾದ್ರೆ ರನ್ನರ್ ಬೇಕೇ ಬೇಕು. ಆದ್ರೆ ಬ್ಯಾಂಕಿಂಗ್ ನಲ್ಲಿ ಬೇಡ. ಅದೇ ತರ RBI ಹೇಳ್ತಾ ಇದೆ, ಸೀನಿಯರ್ ಸಿಟಿಸನ್ಸ್ ಎಲ್ಲಕ್ಕಿಂತ ಮೊದಲು ನಿಮ್ಮ ವಯಸ್ಸು 70 ಹೆಚ್ಚಿದ್ರೆ, ವಿಕಲಾಂಗರಾಗಿದ್ರೆ, ನಿಮ್ಗೆ ಬ್ಯಾಂಕ್ ಗೆ ಹೋಗಲು ಆಗದಿದ್ರೆ ಬ್ಯಾಂಕೇ ನಿಮ್ಮ ಹತ್ತಿರ ಬರುತ್ತೆ, ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ. ಸೀನಿಯರ್ ಎಲ್ಲಕ್ಕಿಂತ ಮೊದಲು RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ. ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಹಣ್ಣಿನ ಬೆಳೆ ಬೇಸಾಯ ಪ್ರಾರಂಭಿಸುವುದಕ್ಕೂ ಮುಂಚೆ ಹಾಗೂ ಹಣ್ಣಿನ ಸಸಿಗಳನ್ನು ಹಚ್ಚಿದ ನಂತರ ಪಾಲಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ AR ಕುರುಬರ್ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ ಹಾಗೂ ಕೃಷಿ ಸಲಹೆಗಳನ್ನು. ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ, ಹಣ್ಣಿನ ಬೆಳೆ ಬೇಸಾಯ ಪ್ರಾರಂಭಿಸೋಕ್ಕೂ ಮುನ್ನ ಹಾಗೂ ಹಣ್ಣಿನ ಸಸಿಗಳನ್ನು ಹಚ್ಚಿದ ನಂತರ ಪಾಲಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ AR ಕುರುಬರ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ವಿಜಿ ಬಾವಲತ್ತಿ. ರಾಯಚೂರು ಜಿಲ್ಲೆಯೊಳಗಾಗಿ ಸಾಕಷ್ಟು ಜನ ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಹೂವಿನ ಬೆಳೆಗಳು, ಹಣ್ಣಿನ ಬೆಳೆಗಳು ಮತ್ತು ಇತರೆ ಕೆಲವೊಂದು ತರಕಾರಿಗಳು ಮುಂತಾದ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಬೇಸಾಯದಲ್ಲಿ ತೊಡಗಿದ್ದಾರೆ. ತೋಟಗಾರಿಕೆ ಬೆಳೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಹಣ್ಣಿನ ಬೆಳೆ ಮತ್ತು ಈ ಕೆಲವೊಂದು ಹೂವಿನ ಬೇಸಾಯವನ್ನು ಮಾಡುವಾಗ ರೈತರು ಮಾಡಬೇಕಾಗಿತ್ತಂದ್ರೆ ಅಥವಾ ಈ ಸಸಿಗಳನ್ನು ನಾಟಿ ಮಾಡಿದ ಮೇಲೆ ಮತ್ತು ನಾಟಿ ಮಾಡೋದಕ್ಕಿಂತ ಮುಂಚೆ ಏನು ಒಂದು ವಿಷಯಗಳನ್ನ ಗಮನದಲ್ಲಿಟ್ಟುಕೋಬೇಕು, ಏನು ಕೆಲಸವನ್ನ ಮಾಡಬೇಕಾಗತ್ತೆ, ಏನು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗತ್ತಂತಕ್ಕಂಥ ವಿಷಯ ಬಹಳ ಮುಖ್ಯ. ಇದ್ರ ಮೇಲೆ ಮಾಹಿತಿಯನ್ನು ಒದಿಸಲಿಕ್ಕೆ ತೋಟಗಾರಿಕಾ ತಜ್ಞರಾದಂತ ಡಾಕ್ಟರ್ AR ಕುರುಬರ್ ಅವರು ಇದ್ದಾರೆ. ಅವರಿಂದ ಈ ವಿಷಯದ ಮೇಲೆ ಇವತ್ತು ಮಾಹಿತಿಯನ್ನ ತಿಳ್ಕೊಳ್ಳಂತ. ನಮಸ್ಕಾರ ಕುರುಬರ್ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಹಣ್ಣಿನ ಗಿಡಗಳನ್ನ ನಾಟಿ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ಕೆಲಸಗಳನ್ನ ರೈತರು ಕೈಗೊಳ್ಬೇಕು? ಸಾಮಾನ್ಯವಾಗಿ ನಾವು ಈ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯಬೇಕಾದಂತ ರೈತರು, ನಾವು ಹೇಳ್ತೇವೆ ಯಾವಾಗಲೂ ತೋಟಗಾರಿಕೆ ಬೆಳೆಗಳು, ಅದರಲ್ಲಿ ಹಣ್ಣಿನ ಬೆಳೆಗಳು ಬಹುವಾರ್ಷಿಕ ಬೆಳೆಗಳಾಗಿರುವುದರಿಂದ ರೈತರು ನಾಟಿ ಮಾಡೋಕ್ಕಿಂತ ಮುಂಚೆ ಭಾಳ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳ್ತೀವಿ. ಅದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಅತಿ ಮುಖ್ಯ. ಯಾಕಂದರೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮೇಲೆ ನಾವು ಯಾವ ಹಣ್ಣಿನ ಬೆಳೆಗಳನ್ನು ಬೆಳಿಬೇಕು ಅನ್ನೋದ್ರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಅದೇ ರೀತಿಯಾಗಿ ಹಣ್ಣಿನ ಗಿಡಗಳ ಆಯ್ಕೆ, ಹಣ್ಣಿನ ಗಿಡಗಳ ಆಯ್ಕೆ ಅಂದರೆ ನಾವು ಎಲ್ಲ ಹಣ್ಣಿನ ಗಿಡಗಳ ಅನ್ನ ಹತ್ರ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವಾತಾವರಣಕ್ಕೆ, ಈ ಭಾಗದಲ್ಲಿ ನಮ್ಮ ವಾತಾವರಣಕ್ಕೆ ಹೊಂದಿಕೊಂಡು ಮತ್ತು ನಮ್ಮ ಮಣ್ಣಿನ ಪರೀಕ್ಷೆಗೆ ಒಂದು ಪರೀಕ್ಷೆ ನಂತರ ಬಂದಂತಹ ಫಲಿತಾಂಶದ ಮೇಲೆ ಹಾಗೂ ಇಲ್ಲಿ ಇರುವಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನು ನೋಡಿಕೊಂಡು ನಾವು ಒಂದು ಹಣ್ಣಿನ ಗಿಡಗಳ ಆಯ್ಕೆಯನ್ನ ಮಾಡಬೇಕಾಗತ್ತೆ. ಹಣ್ಣಿನ ಗಿಡಗಳ ಆಯ್ಕೆ ಮಾಡಿದ ನಂತರ ಸಹ ಈಗ ಉದಾಹರಣೆಗೆ ಹಣ್ಣಿನ ಮಾವನ್ನ ನೀವು ಆಯ್ಕೆ ಮಾಡಿದ್ರೆ ತಿಳ್ಕೊಳ್ಳಿ, ಮಾವಿನಲ್ಲಿ ನಮಗೆ ಹಲವಾರು ತಳಿಗಳಿದಾವೆ. ಆದ್ರೆ ನಮ್ಮ ಭಾಗದಲ್ಲಿ ಯಾವ ತಳಿ ಚೆನ್ನಾಗಿ ಬರುತ್ತದೆ, ಬೇಡಿಕೆ ಇದೆ ನಮ್ಮ ಭಾಗದಲ್ಲಿ, ಆ ಒಂದು ಅದ್ರ ಮೇಲೆ ತಳಿಗಳ ಆಯ್ಕೆಯನ್ನು ಸಹ ಅದೇ ಮುಖ್ಯ ಅಂತ ಹೇಳ್ಬಹುದು. ಈಗ ಉದಾಹರಣೆಗೆ ನೀವು ಮಾವನ್ನ ನಾವು ಈಗ ಅಲ್ಫಾನ್ಸೋ ತಳಿ ಬಹಳ ಮಹತ್ವದ ತಳಿ, ಈಗ ರಪ್ತಿಗೆ ಸಹ ಒಂದು ಶ್ರೇಷ್ಠವಾದಂತ ತಳಿ ಅಲ್ಫಾನ್ಸೋ ಆಪುಸ್ ಅಂತ ಕರಿತೀವಿ. ಈಗ ನಮ್ಮ ಒಂದು ಜಿಲ್ಲೆಯಲ್ಲಿ ಅದನ್ನ ಬೆಳಿಬಹುದು, ಗಿಡ ಚೆನ್ನಾಗಿ ಬೆಳೀತದೆ, ಕಾಯಿ ಕೊಡ್ತದೆ. ಆದ್ರೆ ನೀವು ರಫ್ತು ಮಾಡುವಾಗ ಗುಣಮಟ್ಟದ ಒಂದು ವಿಚಾರ ತೆಗೆದುಕೊಂಡಾಗ ಈಗ ನಮ್ಮ ಒಂದು ಬೇರೆ ಒಂದು ಜಿಲ್ಲೆಗಳಲ್ಲಿ ಬೆಳೆದಂತ ಗುಣಮಟ್ಟದ ಒಂದು ಮಾವನ್ನ ನಾವು ಇಲ್ಲಿ ಪಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ವಾತಾವರಣ. ಆದ್ರೆ ಅದೇ ರೀತಿಯಾಗಿ ನಾವು ಒಂದು ಗುಣಮಟ್ಟ ಪಡೆಯುವಂತ ಒಂದು ತಳಿಯಾದಂತ ಖಾದರ್ ಅಂತೇಳಿ ಈ ಭಾಗದಲ್ಲಿದೆ. ಅಂದ್ರೆ ಆ ಒಂದು ಆಪುಸನ್ನ ಆಯ್ಕೆ ಮಾಡಿದನೆ, ಖಾದರ್ ಅನ್ನ ಆಯ್ಕೆ ಮಾಡಿದರೆ ಅದೇ ಗುಣಮಟ್ಟದ ಕಾಯಿಗಳನ್ನ ಪಡಿಬಹುದು. ಹಾಗೆ ಅದೇ ರೀತಿಯಾಗಿ ದಾಳಿಂಬೆ, ಈಗ ಉದಾಹರಣೆ ತಗೋದು ನೀವು ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳಿದೆ, ದಾಳಿಂಬೆಯಲ್ಲಿ ಸಹ ಮುಂಚೆ ಗಣೇಶ್ ಅಂತಿತ್ತು, ಆಮೇಲೆ ನಮ್ಗೆ ಈಗ ಕೇಸರ್ ಅಂತೇಳಿ ಬಹಳ ಒಂದು ಪ್ರಚಲಿತದಲ್ಲಿರುವಂತಹ ಒಂದು ತಳಿ, ಯಾಕಂದ್ರೆ ಇದು ಹೆಚ್ಚು ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಆದ್ರಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವಂತಹ ಕೇಸರನ್ನೇ ಬೆಳೆದ್ರೆ ಮಾತ್ರ ರೈತರು ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅದರಿಂದ ರೈತರು ಸಹ ಒಂದು ವಿಚಾರ ಮಾಡಬೇಕು ಇಂತಹ ವಿಷಯಗಳ ಮೇಲೆ. ಹೌದು, ಅದೇ ರೀತಿಯಾಗಿ ಈಗ ಇವೆಲ್ಲ ಮಣ್ಣು ಪರೀಕ್ಷೆ ಹಣ್ಣಿನ ಗಿಡಗಳನ್ನ ಆಯ್ಕೆ ಮಾಡಿದಂತ ಯೋಜನೆಗಳನ್ನ ಹಾಕಬೇಕು. ಯಾಕಂದ್ರೆ ಇವನ್ನ ಈಗಾಗಲೇ ಹೇಳಿದೆ, ತೋಟಗಾರಿಕೆ ಬೆಳೆಗಳು ಬಹುವಾರ್ಷಿಕ ಬೆಳೆಗಳಾಗಿರೋದ್ರಿಂದ ಒಂದು ನಾವು ಯಾವ ರೀತಿಯಾಗಿ ಮನೆ ಕಟ್ಟುವಾಗ ಎಲ್ಲ ರೀತಿಯಾದ ಒಂದು ಯೋಜನೆಗಳನ್ನು ಇವತ್ತು ಹಣದಿರಬಹುದು ಅಥವಾ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡ ನಂದ ಮೇಲೆ ನಾವು ಯೋಜನೆಗಳು ಹಾಕ್ತೀವಿ. ಅದೇ ರೀತಿಯಾಗಿ ಸಹ ತೋಟಗಾರಿಕೆ ಬೆಳೆಗಳು ಹಣ್ಣಿನ ಬೆಳೆಗಳನ್ನು ಬೆಳಿಬೇಕಾದ್ರೆ ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ರೈತರು ಒಂದು ಯೋಜನೆಗಳನ್ನ ತಯಾರು ಮಾಡಿಕೊಂಡು ಆ ಯೋಜನೆಯ ಅನುಗುಣವಾಗಿ ನಾವು ಕಾರ್ಯ ಕೈಗೊಂಡಿದ್ದೆ ಆದ್ರೆ ಇನ್ನು ಹಣ್ಣಿನ ಬೆಳೆಗಳನ್ನು ಯಶಸ್ವಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಈಗ ರೈತರು ಬೆಳೆಯನ್ನ ಆಯ್ಕೆ ಮಾಡಿದ ನಂತರ ನಾಟಿಕ್ಕಿಂತ ಮುಂಚೆ ಏನ್ ಕೆಲಸ ಮಾಡಬೇಕಾಗತ್ತೆ? ನಾನು ಈಗಾಗಲೇ ಹೇಳಿದೆ, ನೀವು ಒಂದು ಬೆಳೆಯನ್ನ ಹಣ್ಣಿನ ಬೆಳೆಯನ್ನ ಆಯ್ಕೆ ಮಾಡಿದ ನಂತರ ನಾವು ರೈತರಾದಂತವರು ಆ ಬೆಳೆಯ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತದೆ, ಅದರ ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕಾಗ್ತದೆ. ಆದ್ರೆ ಆ ಬೆಳೆಗೆ ಬೆಳೆಯಲ್ಲಿ ತಳಿಗಳು ಯಾವುದು, ಅದನ್ನ ಯಾವ ರೀತಿ ಬೆಳಿಬೇಕು, ಮತ್ತೆ ಸಾಲಿನ ಸಾಲಿಗೆ ಎಷ್ಟು ಅಂತರವನ್ನು ಇಡಬೇಕು, ಮತ್ತೆ ಗಿಡದಿಂದ ಗಿಡಕ್ಕೆ ಎಂತ ಅಂತರವನ್ನು ಇಡಬೇಕು, ಸಸಿಗಳನ್ನು ಎಲ್ಲಿಂದ ತರಬೇಕು, ಇಂಥವೆಲ್ಲ ಪೂರ್ತಿ ಮಾಹಿತಿಯನ್ನ ಪಡ್ಕೋಬೇಕಾಗ್ತದೆ. ಈ ಪೂರ್ತಿ ಮಾಹಿತಿಯನ್ನ ರೈತರು ಒಂದು ಹಲವು ಒಂದು ಸಂಸ್ಥೆಗಳಿಂದ ಪಡಿಬಹುದು. ಉದಾಹರಣೆಗೆ ತಗೊಳ್ಬಹುದು, ಈಗಾಗಲೇ ನಮ್ಮ ಭಾಗದಲ್ಲಿ ಬೆಳೆಯುವಂತ ಯಶಸ್ವಿ ರೈತರ ತೋಟಗಳಿಗೆ ಹೋಗಿ ರೈತರ ಜೊತೆ ಚರ್ಚೆ ಮಾಡಿ ಅವರು ಕೈಗೊಂಡಂತ ಕ್ರಮಗಳನ್ನ ಅವ್ರು ಮಾಡುವಂತ ಕೆಲಸಗಳ ಮಾಹಿತಿಯನ್ನ ಪಡಿಬಹುದು ಒಂದು. ಎರಡನೇದ್ದು ವಿಶ್ವವಿದ್ಯಾಲಯದ ಒಂದು ವಿಜ್ಞಾನಿಗಳಿಂದ ಚರ್ಚೆ ಮಾಡಿ ಸಹ ಅವ್ರ ಮಾಹಿತಿಗಳನ್ನ ಪಡಿಬಹುದು. ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ಇದೆ, ತಾಲೂಕಿನಲ್ಲಿ ತೋಟಗಾರಿಕೆ ಇದೆ, ಅಲ್ಲಿಯೂ ಸಹ ಮಾಹಿತಿಯನ್ನು ಪಡೆದುಕೊಂಡು ಆ ಬೆಳೆ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಪಡೆದುಕೊಂಡ ನಂತರನೇ ನಾವು ಮುಂದಿನ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಒಂದು ಕ್ರಮವನ್ನು ಕೈಗೊಳ್ಬೇಕಾಗುತ್ತೆ. ಆಮೇಲೆ ಈಗ ವಿಶೇಷವಾಗಿ ಬೇಸಿಗೆಯಲ್ಲಿ ಜೂನ್ ಜುಲೈನಲ್ಲೆಲ್ಲ ಹಚ್ತಾರೆ ಈ ಹಣ್ಣಿನ ಬೆಳೆಗಳನ್ನ, ಈ ಬೇಸಿಗೆಯಲ್ಲಿ ರೈತರು ಇದಕ್ಕೆ ಏನಾದರೂ ಕೆಲಸವನ್ನ ಮಾಡಬೇಕಾಗತ್ತ ಹಣ್ಣಿನ ಬೆಳೆಗಳಿಗೆ ಬೇಸಾಯ ಮಾಡೋದಾದ್ರೆ? ಅದನ್ನ ಈಗಾಗಲೇ ಹೇಳಿದೆ, ಆ ಒಂದು ಬೆಳೆ ಆಯ್ಕೆ ಮಾಡಿದ ನಂತರ ಅದರ ಪೂರ್ತಿ ಮಾಹಿತಿಯನ್ನ ಪಡೆದುಕೊಂಡ ನಂತರ ನಾವು ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಡಬೇಕು ಅನ್ನೋದು ಬಗ್ಗೆ ಒಂದು ನಾವು ಅಂತರ ಮಾಹಿತಿಯನ್ನು ಪಡ್ಕೊಳ್ಬೇಕು. ಆ ಮಾಹಿತಿಯನ್ನು ಪಡೆದುಕೊಂಡ ನಂತರ ನಾವು ಈ ಒಂದು ಆಯ್ಕೆ ಮಾಡಿದಂತ ಹಣ್ಣಿನ ಬೆಳೆ ಇಡೀ ಬೆಳೆಯಾಗಿ ಬೆಳಿಬೇಕು ಅಥವಾ ಅಂತರ ಬೆಳೆಯಾಗಿ ಯಾವ್ದಾದ್ರೂ ಬೆಳಿಬಹುದು ಅಥವಾ ನಾವು ಹೆಚ್ಚು ಸಾಂದ್ರತೆ ಒಂದು ಹಣ್ಣಿನ ಗಿಡಗಳನ್ನು ನಾಟಿ ಮಾಡಬಹುದು, ಇಂಥ ಮಾಹಿತಿನೆಲ್ಲ ಪಡ್ಕೋಬೇಕಾಗತ್ತೆ. ಅದರ ಮೇಲೆ ನಾವು ಒಂದು ಯೋಜನೆಗಳನ್ನ ಹಾಕೋಬೇಕಾಗತ್ತೆ. ಉದಾಹರಣೆಗೆ ನೀವು ಆಯ್ಕೆ ಮಾಡಿದ ನಂತರ ಶಿಫಾರಸು ಮಾಡಿದ ಅಂತರದಲ್ಲಿ ನೀವು ಏನು ಗುರಿಗಳನ್ನ ತೆಗಿಬೇಕಾಗತ್ತೆ, ಈ ಬೇಸಿಗೆಯಲ್ಲಿ ಈ ಗುರಿಗಳನ್ನ ತೆಗಿಬೇಕಾಗ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ಬೇಸಿಗೆ ತಾಪಕ್ಕೆ ಮಣ್ಣಿನಲ್ಲಿರುವಂತ ನಮಗೆ ಬೆಳೆಗಳಿಗೆ ಹಾನಿಕಾರಕ ಆಗಿರುವಂತಹ ಶಿಲೀಂಧ್ರಗಳು ಇರಬಹುದು ಅಥವಾ ಕೀಟಗಳು ಇರಬಹುದು, ಈ ಬಿಸಿಲಿನ ತಾಪಕ್ಕೆ ಅವೆಲ್ಲ ನಾಶವಾಗಿ ನಮಗೆ ಮುಂದೆ ನಾಟಿ ಮಾಡುವ ಸಮಯದಲ್ಲಿ ಇವುಗಳ ಒಂದು ಬಾಧತೆಯನ್ನ ನಾವು ಸಾಮಾನ್ಯವಾಗಿ ಕಾಣೋದಿಲ್ಲ. ಆದ್ರಿಂದ ಬೇಸಿಗೆಯಲ್ಲಿ ಈ ಕೆಲಸವನ್ನು ಮಾಡಬೇಕಾಗ್ತದೆ. ಆಮೇಲೆ ವಿಚಾರ ಅಂತಂದ್ರೆ ಇನ್ನೊಂದು ಅತಿ ಮುಖ್ಯ ನೋಡಿ, ಈಗ ನೀವು ಗುಣಿಗಳು ತೆಗಿತೀರಿ ಬೇಸಿಗೆಯಲ್ಲಿ, ಗುಣಿಗಳು ತೆಗೆದ ಮೇಲೆ ನಾವು ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆನೆ ಅಂದ್ರೆ 15 ದಿವಸ ಮುಂಚೆನೆ ನಾವು ಒಂದು ಸಮ ಪ್ರಮಾಣದ ತಿಪ್ಪೆ ಗೊಬ್ಬರ, ಅದೇ ರೀತಿಯಾಗಿ ಕಪ್ಪು ಮಣ್ಣು ಇದ್ರೆ ಒಂದು ಅದರ ಜೊತೆಗೆ ಕೆಂಪು ಮಣ್ಣು ಮಿಶ್ರಿತವನ್ನು ಹಾಕಿ ನಾವು ಗುಣಿಗಳನ್ನ ತುಂಬಬೇಕಾಗ್ತದೆ. ಅಂದ್ರೆ ಮೇಲ್ಮಣ್ಣು ಮತ್ತು ಗೊಬ್ಬರ ಇವೆಲ್ಲ ಹಾಕಿ ಅಂದ್ರೆ ಹೆಚ್ಚು ಫಲವತ್ತಾಗಿರುತ್ತಂತೆ. ಫಲವತ್ತಾಗಿರುತ್ತೆ ಒಂದು, ನಾವು ಇದು 15 ದಿವಸ ಮುಂಚೆನೆ ಮಳೆಗಾಲಕ್ಕಿಂತ ಮುಂದೆ 15 ದಿವಸ ಮುಂಚೆನೆ ಯಾಕೆ ಮಾಡ್ಬೇಕಂತಂದ್ರೆ, ಸಾಮಾನ್ಯವಾಗಿ ನೀವು ನೋಡ್ತಾ ಇರಬಹುದು ರೈತರು ಮಳೆಗಾಲ ಪ್ರಾರಂಭ ಆದಂತ ಗುಣಿಗಳು ತೆಗಿತಾರೆ, ಆ ಗುಣಿ ತೆಗೆದ ಮರದಿಂದನೇ ಯಾವುದು ಅವರಿಗೆ ಏನ್ ಮಾಡ್ತಾರೆ ಗುಣಿಗಳನ್ನ ಮಣ್ಣಿನಿಂದ ಮತ್ತೆ ತಿಪ್ಪೆ ಗೊಬ್ಬರ ಮುಚ್ಚಿ ಒಂದೇ ದಿನದಲ್ಲೇ ನಾಟಿ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಾವು ಸಾಮಾನ್ಯವಾಗಿ ಹಣ್ಣಿನ ಗಿಡಗಳನ್ನ ನಾವು ಕಸಿ ಮಾಡಿದ ಗಿಡಗಳನ್ನ ತರ್ತೇವೆ. ಈಗ ಒಂದು ದಿವಸದಲ್ಲಿ ಗುಣಿ ತೆಗೆದು ಮರದಿಂದ ನಾವು ಗುಣಿಗಳನ್ನ ತುಂಬಿ ನಾಟಿ ಮಾಡಿದ್ರೆ ಏನೇನಾಗುತ್ತೆ, ಆ ಗುಣಿಗಳಲ್ಲಿ ತುಂಬಿದಂತ ಮಣ್ಣು ಗೊಬ್ಬರ ಇನ್ನು ಸರಿಯಾಗಿ ಕುಂತಿರಂಗಿಲ್ಲ, ಆಮೇಲೆ ಕೊಳತಿರಕ್ಕಿಂತ ಕುಳಿತಿರುದಿಲ್ಲ. ಒಂದು ವೇಳೆ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ಳದಿದ್ದವ್ರು ಏನಾಗುತ್ತೆ ಅಂದ್ರೆ, ಮಳೆ ಬಂದ ನಂತರ ಮಳೆ ನೀರಿಗೆ ಆ ಒಂದು ಗುಣಿಯಲ್ಲಿ ಹಾಕಿದಂತ ಮಣ್ಣು ಕುಸಿತದೆ. ಆ ಕುಸಿದ ಜೊತೆಗೆ ಗಿಡನು ಸತ್ತು ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋಗೋದ್ರಿಂದ ಮುಂದೆ ಮತ್ತೆ ಮಳೆಗಾಲದಲ್ಲಿ ಏನಾಗುತ್ತೆ, ಬೇರೆ ಕಡೆಯಿಂದ ಮಣ್ಣು ಬಂದು ಆ ಒಂದು ಗುಣಿಯೆಲ್ಲ ಪೂರ್ತಿಯಾಗಿ ಮಣ್ಣು ತುಂಬಿಕೊಳ್ಳುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಕಸಿ ಮಾಡಿದಂತ ಜಾಗ ಮಣ್ಣಿನಲ್ಲಿ ಹೂತೋಗುತ್ತೆ, ಮುಚ್ಚೋಗೋ ಸಾಧ್ಯತೆ. ಮುಚ್ಚಿ ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಅದು ಗಾಯ ಆಗಿರುವಂತ ಒಂದು ಜಾಗ, ಆ ಗಾಯ ಆದ ಜಾಗ ಮಣ್ಣಿನಲ್ಲಿ ಮುಚ್ಚಿರೋದ್ರಿಂದ ಇತರ ಒಂದು ಕೀಟಗಳಾಗಲಿ ಮತ್ತು ಶಿಲೀಂಧ್ರಗಳಾಗಲಿ ಅದ್ರ ಮೇಲೆ ಒಂದು ಏನು ಒಂದು ಹಾನಿಯನ್ನ ಮಾಡಿ ಆ ಗಿಡವನ್ನ ನಾವು ಬಹಳ ಒಂದು ಸುದೃಢವಾಗಿ ಬೆಳೀಲಿಕ್ಕೆ ಒಂದು ಸಾಧ್ಯ ಆಗುದಿಲ್ಲ. ಎಷ್ಟೋ ಸಲ ಆ ಗಿಡಗಳು ಕೊಳತು ಹೋಗ್ಲಿಕ್ಕೆ ಸಾಧ್ಯತೆ ಇದಾವೆ. ಈಗ ನೋಡ್ರಿ, ರೈತರು ಯಾವುದೇ ಒಂದು ಹಣ್ಣಿನ ಬೆಳೆಯನ್ನ ಬೆಳೆಯುವಕ್ಕಿಂತ ಈ ಸಸಿಗಳನ್ನ ಆಯ್ಕೆ ಮಾಡ್ಕೋತಾರೆ. ಅವರು ಅಲ್ಫ್ಯಾನ್ಸು ಅಂತೇಳಿ ಎಲ್ಲೋ ಒಂದ್ ಕಡೆಯಿಂದ ತರ್ತಾರೆ, ತಂದು ಹಚ್ಚಿದಾಗ ಅವು ಬೇರೆ ಒಂದು ತಳಿಗಳಾಗಿಬಿಡ್ತವೆ. ಈ ರೀತಿ ಅನೇಕ ಜನ ರೈತರು ಮೋಸ ಹೋಗೋದನ್ನ ಅಥವಾ ತಂದಾಗ ಈ ಸಸಿಗಳ ಆಯ್ಕೆ ಬಗ್ಗೆ ಯಾಕೆ ಎಚ್ಚರಿಕೆಯನ್ನು ವಹಿಸಬೇಕು, ಆಯ್ಕೆ ಮಹತ್ವ ಏನಂತೀರಿ ನೀವು ಸಸಿಗಳ ಆಯ್ಕೆ? ಯಾಕಂದ್ರೆ ನೀವು ಯಾವ ಸಸಿಯನ್ನ ಯಾವ ತಳಿಯನ್ನ ಆಯ್ಕೆ ಮಾಡ್ತೀರೋ ಅದರ ಆ ಒಂದು ತಳಿಯ ಫಲವನ್ನೇ ನೀವು 3 ವರ್ಷ ನಂತರ ನೀವು ಅದನ್ನ ನೋಡಬಹುದು. ಸಾಮಾನ್ಯವಾಗಿ ನೀವು ಮಾಡಿದ ತಪ್ಪು ಅದು 3-4 ವರ್ಷಗಳ ನಂತರನೇ ಗೊತ್ತಾಗುತ್ತೆ. ಯಾಕಂದ್ರೆ ಕಾಯಿ ಬಿಟ್ಟಾಗನೇ ಗೊತ್ತಾಗಬಹುದು. ಆದ್ರಿಂದ ರೈತರು 3 ವರ್ಷಗಳ ನಂತರ ಏನಾದ್ರೂ ತಪ್ಪು ಮಾಡಿದ್ದೆ ಆದ್ರೆ ಸಸಿಗಳ ಆಯ್ಕೆಯಲ್ಲಿ ತಳಿಗಳ ಆಯ್ಕೆಯಲ್ಲಿ ಆವಾಗ ಆಗಾಗಲೇ 3 ವರ್ಷ ಅವರು ಹೆಚ್ಚು ಖರ್ಚು ಮಾಡಿ ಹೆಚ್ಚು ಕಾಳಜಿ ಮಾಡಿ ಗಿಡಗಳನ್ನು ಬೆಳೆತಿರ್ಸಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಬಹಳ ಪ್ರೀತಿಯಿಂದ ಗಿಡಗಳನ್ನ ಸಸಿಗಳನ್ನ ಅವರು ಆಯ್ಕೆ ಇದು ಆರೈಕೆ ಮಾಡಿರ್ತಾರೆ. ಅಂತ ಸಮಯದಲ್ಲಿ ಎಷ್ಟೋ ಮಂದಿ ಹೇಳ್ತಾರೆ ಇಲ್ರಿ ಸರ್ ಆಮೇಲೆ ಕಿತ್ ಹೋಗಿತ್ತೀವಿ ಅಂತ ಹೇಳಿ, ಸಾಮಾನ್ಯವಾಗಿ ಸಾಧ್ಯ ಆಗೋದು. ಯಾಕಂದ್ರೆ ಯಾರು ಆ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರಿಂದ ಸಸಿಗಳನ್ನ ಆಯ್ಕೆ ಮಾಡುವಾಗ ನಾವು ಬಹಳ ಕಾಳಜಿಯನ್ನು ತೆಗೆದುಕೋಬೇಕಾಗುತ್ತೆ. ಯಾಕಂದ್ರೆ ಈಗ ಉದಾಹರಣೆಗೆ ನೀವು ಈ ಸಸಿಗಳನ್ನ ಒಳ್ಳೆಯ ರೀತಿ ಸಸಿಗಳನ್ನ ನೀವು ತಿಳ್ಕೋಬೇಕಾದ್ರೆ ಶಿಫಾರಸು ಮಾಡಿದ ಒಂದು ನರ್ಸರಿ ಅಥವಾ ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕೆ ಇಲಾಖೆ ಅಂತ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ನೀವೇ ಹೋಗ್ಬೇಕು. ಅಲ್ಲಿ ಹೋಗಿ ನೀವು ಸಸಿಗಳನ್ನ ನೋಡಿ ಆಯ್ಕೆ ಮಾಡಿ ಹಾಗೆ ಸಸಿಗಳನ್ನ ತರಬೇಕಾಗುತ್ತೆ. ಆದಷ್ಟು ಮಧ್ಯವರ್ತಿಗಳನ್ನ ಮಾಡೋದು ಸರಿಯಲ್ಲ, ಮಧ್ಯವರ್ತಿಗಳ ಮುಖಾಂತರ. ಹೌದು, ಸಾಮಾನ್ಯವಾಗಿ ಮಧ್ಯವರ್ತಿಗಳನ್ನ ಇಲ್ಲಿ ತೆಗೆದಾಕಬೇಕಾಗ್ತದೆ. ಯಾಕಂದ್ರೆ ನೀವೇ ನೇರವಾಗಿ ಅಲ್ಲಿ ನರ್ಸರಿಗೆ ಹೋಗಿ ಅಲ್ಲಿ ಸಸಿಗಳನ್ನ ನೋಡಿಕೊಂಡು ತಳಿಗಳ ಬಗ್ಗೆ ವಿಚಾರ ಮಾಡಿಕೊಂಡು ಅವುಗಳನ್ನ ತಮ್ಮ ನಾಟಿ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ನಾಟಿ ಮಾಡತಕ್ಕಂತ ಸಮಯದಲ್ಲಿ ತೆಗೆದುಕೊಳ್ಬೇಕಾದಂತ ಕಾಳಜಿ ಏನಂತೀರಿ? ನಾನು ಈಗಾಗಲೇ ಹೇಳಿದೆ, 15 ದಿವಸಗಳ ಮುಂಚೆನೆ ನಾವು ಮತ್ತು ಗೊಬ್ಬರ ಮತ್ತು ಮಣ್ಣಿನ ಮಿಕ್ಸರ್ ಇಂದ ನಾವು ಕುಣಿಗಳನ್ನ ಮುಚ್ಚಬೇಕು. ಕುಣಿಗಳನ್ನ ಮುಚ್ಚಿದ ನಂತರ ಸಸಿಗಳನ್ನ ತರ್ತೀರಿ ನೀವು. ಸಸಿಗಳನ್ನ ತಂದು ನೀವು ನಾಟಿ ಮಾಡುವ ಸಮಯದಲ್ಲಿ ಆ ಕುಣಿಯ ಒಂದು ನಡುವೆ ನೀವು ಸ್ವಲ್ಪ ಮಣ್ಣನ್ನು ತೆಗೆದ್ಬಿಟ್ಟು ಆಮೇಲೆ ನೀವು ಸಸಿಗಳನ್ನ ಪ್ಲಾಸ್ಟಿಕ್ ಒಂದು ಏನು ಚೀಲ ಇರ್ತದೆ ಅದನ್ನ ನೀವು ತೆಗಲೇಬೇಕು. ಅದನ್ನ ತೆಗೆದ ನಂತರ ಅದನ್ನ ನೀವು ಒಂದು ಕುಣಿಯ ಒಂದು ನಡುವಿನಲ್ಲಿ ಇಟ್ಟು ಸರಿಯಾಗಿ ಮುಚ್ಚಬೇಕು. ಒಂದು ಆ ಗಿಡಗಳನ್ನ ಗುಣಿಯಲ್ಲಿ ಇಟ್ಟು ಮುಚ್ಚುವಾಗ ಕಸಿ ಮಾಡಿದ ಒಂದು ಭಾಗ ಅದು ಯಾವ ಕಾಲಕ್ಕೂ ಮಣ್ಣಿನಲ್ಲಿ ಹೋಗಬಾರದು, ಮುಚ್ಚಕೋಬಾರದು. ಮಣ್ಣಿನ ಮೇಲೆ ಯಾವಾಗಲೂ ಇರಬೇಕು. ಇದು ಬಹಳ ಮಹತ್ವ. ಇದು ಸ್ವಲ್ಪ ಬಹಳ ಅಷ್ಟು ಮಹತ್ವ ಅಲ್ಲ ಅಂತ ಎಣಿಸಿದ್ರು ಸಹ ಇದು ನಿಜವಾಗಲೂ ಮುಂದಿನ ಗಿಡಗಳ ಬೆಳವಣಿಗೆ ಬಹಳ ಮಹತ್ವದ ಕೆಲಸವನ್ನ ಮಾಡುತ್ತೆ. ಅದನ್ನ ಆ ಕಸಿ ಮಾಡಿದ ಜಾಗ ಮಣ್ಣಿನಲ್ಲಿ ಮುಚ್ಚಿ ಹೋಗಬಾರದು. ಇದು ಒಂದು. ಎರಡನೇದ್ದು, ನೀವು ಗಿಡ ನಾಟಿ ಮಾಡಿದ ನಂತರ ಅದು ಚೆನ್ನಾಗಿ ನೀವು ಗಿಡ ಸುತ್ತಲೂ ತುಳಿಬೇಕು. ಯಾಕಂದ್ರೆ ನೀವು ಅಕಸ್ಮಾತ್ ನೀವು ಸರಿಯಾಗಿ ತುಳಿದೇ ಹೋಗಿದ್ದೆ ಆದ್ರೆ ಗಾಳಿ ಆಡ್ತದೆ. ಗಾಳಿ ಆಡೋದ್ರಿಂದ ಏನಾಗ್ತದೆ, ಬೇರುಗಳಿಗೆ ಬೇರಿನ ಸುತ್ತ ಇರುವಂತಹ ತೇವಾಂಶ ಕಡಿಮೆ ಆಗಿ ಗಿಡ ಬೇಗ ನಾಟಿ ಆಗುದಿಲ್ಲ. ಇದು ಒಂದು. ಎರಡನೇದ್ದು, ಸಾಮಾನ್ಯವಾಗಿ ನಾವು ನಾಟಿ ಮಾಡಿದ ನಂತರ ಎಲ್ಲಾ ಗಿಡಗಳಿಗೆಲ್ಲ, ಉದಾಹರಣೆಗೆ ನೀವು ದಾಳಿಂಬೆ ಗಿಡಗಳಿಗೆ ಅಂತವಕ್ಕೆ ನೀವು ಒಂದು ಕೋಲಿನ ಆಸರೆಯನ್ನು ಕೊಡ್ಬೇಕಂತ ಹೇಳ್ತೀವಿ. ಅಂದ್ರೆ ಎಲ್ಲಾ ಗಿಡಕ್ಕೂ ಕೊಡಬೇಕಾಗಿಲ್ಲ, ಕೆಲವೊಂದು ಗಿಡಗಳಿಗೆ, ಉದಾಹರಣೆ ದಾಳಿಂಬೆಗೆ ಅಂತವಾಗಿ ನೀವು ಕೋಲಿನ ಆಸರೆ ಕೊಡೋದಾದ್ರೆ ಏನಾಗುತ್ತೆ, ಈ ನಾವು ಗಾಳಿಗೆ ಈ ಗಿಡವನ್ನು ಅಲುಗಾಡೋದು ಕಡಿಮೆ ಆಗಿ ಅದು ಚೆನ್ನಾಗಿ ಅಲ್ಲೇ ಮಣ್ಣಲ್ಲಿ ನಿಂತು ಅದು ಬೇರುಗಳು ಬೇಗ ಒಂದು ಬೆಳವಣಿಗೆ ಅಭಿವೃದ್ಧಿ ಹೊಂದಿ ಗಿಡ ಬೇಗ ಹತ್ಕೊಳ್ಳೋಕೆ ಸಾಧ್ಯ. ಹುಸಿ ಹೋಗಂಗಿಲ್ಲ, ಹುಸಿ ಹೋಗುದಿಲ್ಲ. ಇನ್ನ ನಾಟಿ ಮಾಡಿದ ಮೇಲೆ ಅದರಲ್ಲೂ ವಿಶೇಷವಾಗಿ ಈ ಭಾಗದಲ್ಲೆಲ್ಲ ಈ ಮೋಸಂಬಿ ಮಾಡ್ತಾರೆ, ಮಾವು ಬರುತ್ತೆ, ಆಮೇಲೆ ಚಿಕ್ಕು ನಾಟಿ ಮಾಡ್ತಾ ಇರ್ತಾರೆ, ನಂತರ ಮಲ್ಲಿಗೆ, ಕೆಲವೊಂದು ಹೂಗಳನ್ನ, ಅಂಜೂರು ಇಂಥವೆಲ್ಲ ಮಾಡ್ತಿರ್ತಾರೆ. ಇಲ್ಲಿ ನಾಟಿ ಮಾಡಿದ ಮೇಲೆ ಮಾಡಬೇಕಾದಂತ ಕೆಲಸಗಳೇನು? ನಾವು ಈಗಾಗಲೇ ಹೇಳಿದೆ, ನಾಟಿ ಮಾಡಿದ ನಂತರ ನೀವು ಬೇರು ಸಸ್ಯದ ಮೇಲೆ ಬರುವಂತ, ಯಾಕಂದ್ರೆ ಕಸಿ ಮಾಡಿದ ಭಾಗದಲ್ಲಿ ಎರಡು ಇರ್ತದೆ, ಒಂದು ಬೇರು ಸಸ್ಯ ಮೇಲೆ ಒಂದು ನಾವು ಆಯ್ಕೆ ಮಾಡಿದ ತಳಿ ಗಿಡ ಇರ್ತದೆ, ಎರಡು ಕೂಡಿ ಒಂದು ಗಿಡ ಆಗಿರ್ತದೆ. ನಮಗೆ ಫಲ ಕೊಡುವುದು ನಮಗೆ ಕಸಿ ಮಾಡಿದ ಮೇಲೆ ಆಗಿರುವಂತದ್ದರಿಂದ ನಮಗೆ ಫಲ ಕೊಡುತ್ತೆ. ಆದ್ರೆ ಅದರ ಕೆಳಗಡೆ ಇರುವಂತಹ ಬೇರು ಸಸ್ಯದ ಮೇಲೆ ನೀವು ವಿಪರೀತವಾದಂತ ಒಂದು ಕಾಂಡಗಳು ಬರ್ತಿರ್ತವೆ, ಚಿಗುರುಗಳು. ಚಿಗುರುಗಳು ಆ ಚಿಗುರುಗಳನ್ನ ನೀವು ಮೇಲಿಂದ ಮೇಲೆ ನಿಯಮಿತವಾಗಿ ತೆಗಿಬೇಕಾಗ್ತದೆ. ಚಾಕುವಿಂದ ಕಟ್ ಮಾಡಿ ನೀವು ಬೇಗ ಆದ್ರೆ ಕೈಯಿಂದ ತೆಗೆದಾಗತ್ತೆ, ಬಹಳ ಬಿರುಸಾದ್ರೆ ಮತ್ತೆ ನೀವು ಚಾಕುವಿಂದ ಅಲ್ಲಿ ಅಥವಾ ಬೇರೆ ಇದರಿಂದ ತೆಗಿಬೇಕಾಗುತ್ತೆ. ಅಕಸ್ಮಾತ್ ನೀವು ಒಂದ್ ವೇಳೆ ಸುಮಾರು ಎರಡು ತಿಂಗಳ ನಂತರವರೆಗೆ ನೀವು ಏನಾದ್ರೂ ತೆಗೆದೇ ಹೋಗಿದ್ದೆ ಆದ್ರೆ ನಿಮಗೆ ಗೊತ್ತಾಗುದಿಲ್ಲ ಯಾವ್ದು ನಿಮ್ಮ ಒಂದು ತಳಿ ಅಥವಾ ಯಾವ್ದು ಬೇರೆ ಸಸ್ಯ ಅಂತ ಗೊತ್ತಾಗಲ್ಲ. ಅಂತ ಸಮಯದಲ್ಲಿ ಎಷ್ಟೋ ಜನ ರೈತರು ನಾವು ತೋಟಕ್ಕೆ ಹೋದಾಗ ನೋಡ್ತೀವಿ, ಆ ಬೇರು ಸಸ್ಯನ ಉಳಿಸಿಕೊಂಡು ತಮ್ಮಲ್ಲಿ ಫಲ ಕೊಡುವಂತ ಏನ್ ತಳಿ ಒಂದು ಗಿಡ ಇರ್ತದ ಅದನ್ನೇ ತಗೊಂಡಿರ್ತಾರೆ. ಇದು ಸಾಮಾನ್ಯವಾಗಿ ಯಾಕಾಗತ್ತೆ ಅಂದ್ರೆ ಅದು ಬೇರು ಸಸ್ಯ ಮೇಲೆ ಬರುವಂತ ಕಾಂಡಗಳು ಹೆಚ್ಚಾಗಿ ಬೆಳೆದಾಗ ಚೆನ್ನಾಗಿ ಬೆಳೆದಿರ್ತಾವ, ಬಹಳ ಬೇಗ ಬೆಳೆದ್ಬಿಟ್ಟು ವೇಗವಾಗಿ ಬೆಳಿತವೆ. ಅವಾಗ ಏನಾಗುತ್ತೆ ನಮ್ಗೆ ಖುಷಿ ಆಗ್ತದೆ, ಗಿಡ ಬಹಳ ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳ್ಕೊಂಡು ನಾವೇನ್ ಮಾಡ್ತೇವೆ ಆ ಬೇರು ಸಸ್ಯಗಳನ್ನೇ ಬಿಡ್ತೇವೆ. ಅವಾಗ ನಮ್ಗೆ ಬೇಕಾದಂತ ತಳಿಗಳನ್ನು ತೆಗೆದು ಹಾಕ್ಬಿಡ್ತೇವೆ. ಇದು ಅವಾಗ ಏನಾಗುತ್ತೆ ನಿಮ್ಗೆ ಅಬರ್ಷನ್ ಮಾಡ್ದಂಗೆ, ಇದು ನಿಮ್ಗೆ ಬೇಕಾದದ್ದು ಬಿಟ್ಟು ಬೇಡ ಉಳಿಸಿಕೊಂಡಾಗತ್ತೆ. ಅದರಿಂದ ಇದನ್ನ ನಿಯಮಿತವಾಗಿ ಈ ಕಾಂಡಗಳ ಕಸಿ ಏನು ಕೆಳಗಡೆ ಬರುವಂತ ಕಾಂಡಗಳನ್ನ ನೀವು ತೆಗಿಬೇಕು. ಅದ ನಂತರ ನಿಯಮಿತವಾಗಿ ವಾತಾವರಣಕ್ಕೆ ಅನುಗುಣವಾಗಿ ಮಣ್ಣಿಗೆ ಅನುಗುಣವಾಗಿ ನೀರುಗಳನ್ನ ಹಾಯಿಸ್ತಾ ಇರಬೇಕು. ಆಮೇಲೆ ಶಿಫಾರಸು ಮಾಡಿದ ಗೊಬ್ಬರಗಳನ್ನ ನೀವು ಅವಾಗ ಕೊಡ್ತಾ ಇರಬೇಕು. ಅಂದ್ರೆ ಆಮೇಲೆ ಇನ್ನೊಂದು ಅತಿ ಮುಖ್ಯವಾದದ್ದು, ಗಿಡ ನಾಟಿ ಮಾಡಿದ ಸುಮಾರು ಎರಡು ವರ್ಷವರೆಗೆ ಮೂರು ವರ್ಷವರೆಗೆ ನೀವು ಫಲ ಸಿಗುವುದಿಲ್ಲ. ಅಂತ ಸಮಯದಲ್ಲಿ ಎರಡು ವರ್ಷವರೆಗೆ ನೀವು ಗಿಡಗಳಿಗೆ ಆಕಾರ ಕೊಡುವುದು ಬಹಳ ಮುಖ್ಯ. ಈಗ ಉದಾಹರಣೆಗೆ ನೀವು ತೆಗೆದುಕೊಳ್ಳ್ರೆ, ಈಗ ಮೋಸಂಬಿ, ಈ ಜಿಲ್ಲೆಯಲ್ಲಿ ಮೋಸಂಬಿ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯುವಂತದ್ದು ಒಂದು ಜಿಲ್ಲೆ ಇದು. ಈಗ ಮೊದಮೊದಲಿಗೆ ನೀವು ಆ ಗಿಡಕ್ಕೆ ಚೆನ್ನಾಗಿ ಆಕಾರವನ್ನು ಕೊಡಬೇಕಾಗ್ತದೆ. ಆಕಾರ ಅಂದ್ರೆ ಈಗ ಹೆಚ್ಚು ಫಲವನ್ನ ಕೊಡುವಂತ ಜಾಗವನ್ನ ನೀವು ಪ್ರಶ್ನಿಸಬೇಕಾಗತ್ತೆ, ಅಭಿವೃದ್ಧಿಪಡಿಸಬೇಕಾಗತ್ತೆ. ಅಂದ್ರೆ ಕಾಂಡಗಳು, ಕಾಂಡಗಳು ಹೇಗಿರ್ಬೇಕಂದ್ರೆ ಒಂದು ಈಗ ಮುಖ್ಯ ಕಾಂಡ ಅದರ ಜೊತೆಗೆ ಬರುವಂತ ಉಪಕಾಂಡಗಳ ನಡುವೆ ಏನ್ ಎಂಗಲ್ ಅಂತ ಕರಿತೀವಿ, ಎಂಗಲ್ ಬಹಳ ವೈಡ್ ಆಗಿರ್ಬೇಕು. ಅಂದ್ರೆ ವೈಡ್ ಆಗಿದ್ರೆ ಏನಾಗತ್ತೆ ಅಂದ್ರೆ ಹೆಚ್ಚು ಗಿಡ ಬೆಳೀತದೆ. ಬಹಳ ನ್ಯಾರೋ ಇದ್ರೆ ಅಂತವನ್ನ ತೆಗೆದುಹಾಕ್ಬೇಕು. ಆಮೇಲೆ ನಾವು ಸಾಮಾನ್ಯವಾಗಿ ನೀವು ನೋಡ್ಬೋದು ಈ ಲಿಂಬು ಗಿಡದಲ್ಲಿ ನೀವು ಕ್ರಿಸ್ ಕ್ರಾಸ್ ಒಳಗಡೆ ಎಲ್ಲ ಗಾಳಿನ ಆಡೋದಿಲ್ಲ, ಬೆಳಕೆ ಹೋಗುದಿಲ್ಲ, ಬರೀ ಮುಳ್ಳು ಇರ್ತದೆ. ಅಂತವೆಲ್ಲ ಬೇಗ ಮೇಲಿನ ಮೇಲೆ ಮೇಲೆ ಮೇಲೆ ತೆಗೆದು ಆಗಿದ್ರೆ ಅಂದ್ರೆ ಒಳಗಡೆ ಚೆನ್ನಾಗಿ ಗಾಳಿ ಆಡ್ತದೆ, ಬಿಸಿಲು ಹೋಗುತ್ತೆ, ಆ ಗಿಡ ಬೇಗ ಬೆಳೀತದೆ. ಹಾಗೆ ಆಮೇಲೆ ಆ ಹೂವನ್ನ ಬಿಡ್ಲಿಕ್ಕೆ ಒಳ್ಳೆ ಜಾಗ ಸಿಗುತ್ತೆ, ಅದೇ ರೀತಿ ಕಾಯಿ ಬಿಡ್ಲಿಕ್ಕೆ ಒಂದು ಜಾಗವನ್ನು ಸಿಗುತ್ತೆ. ಇದನ್ನ ಆಕಾರ ಕೊಡಬೇಕು. ಅದೇ ರೀತಿಯಾಗಿ ಉದಾಹರಣೆಗೆ ಅಂಜೂರು ತಗೋಬಹುದು ನೀವು. ಅಂಜೂರು ಸುಮಾರು ಎಂಟು ತಿಂಗಳಲ್ಲಿ ನಿಮ್ಗೆ ನಾಟಿ ಮಾಡಿದ ಎಂಟು ತಿಂಗಳಲ್ಲಿ ಫಲವನ್ನು ಕೊಡೋದ್ರಿಂದ ನಾವು ಒಂದು ಮುಖ್ಯ ಕಾಂಡಗಳನ್ನ ಸುಮಾರು ಒಂದು ಗಿಡಕ್ಕೆ ಒಂದು ಐದರಿಂದ ಆರು ಮುಖ್ಯ ಕಾಂಡಗಳು ಇಟ್ಕೋಬೇಕು. ಇವು ಆಕಾರ ಕೊಡ್ಬೇಕಾಗ್ತದೆ. ಐದರಿಂದ ಆರು ಕಾಂಡಗಳ ಮುಖ್ಯ ಕಾಂಡಗಳು ಇಟ್ಕೊಂಡು ಅದ್ರ ಮೇಲೆ ನಾವು ಪ್ರತಿ ವರ್ಷ 20-25-30 ಉಪಕಾಂಡಗಳನ್ನ ನಾವು ಇಟ್ಟಿದ್ದೆ ಆದ್ರೆ ಹೆಚ್ಚಿನ ಒಂದು ಇಳುವರಿಯನ್ನ ನಾವು ಪಡ್ಲಿಕ್ಕೆ ಸಾಧ್ಯ ಇದೆ. ಒಳ್ಳೇದು ಕುರುಬರವ್ರೆ. ಇದುವರೆಗೆ ಈ ಇನ್ನೊಂದು ವಿಷಯ ಏನಂತಂದ್ರೆ, ಈ ಬೇಸಿಗೆಯಲ್ಲಿ ಗಿಡದ ಸುತ್ತಲೂ ಈ ಹೊದಿಕೆಯನ್ನ ಹಾಕ್ಬೇಕು ಅಂತಂತಾರೆ, ಯಾಕೆ ಇದನ್ನ ಹಾಕ್ಬೇಕಾಗತ್ತೆ, ಏನು ಇದರಿಂದ ಏನು ಉಪಯೋಗ ಆಗತ್ತೆ? ಈ ಸಾಮಾನ್ಯವಾಗಿ ಈ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಬೇಸಿಗೆಯಲ್ಲಿ ನೀವು ತಮಗೆಲ್ಲ ಗೊತ್ತಿದೆ ಉಷ್ಣಾಂಶ ಸುಮಾರು 40-45 ಹೋಗುತ್ತೆ. ಈ ಇಂಥ ಒಂದು ಸಮಯದಲ್ಲಿ ಅದರಲ್ಲಿ ಬೇಸಿಗೆಯಲ್ಲಿ ಮೊದಲನೇ ಒಂದು ಎರಡು ವರ್ಷ ಸಸಿಗಳು ಇರ್ತವೆ, ಇನ್ನು ಬೆಳವಣಿಗೆ ಹಂತದಲ್ಲಿ ಇರ್ತವೆ. ಅಂತ ಸಮಯದಲ್ಲಿ ಗಿಡಗಳ ಸುತ್ತಲೂ ನಾವು ನಮ್ಮಲ್ಲಿ ಹೊರದಲ್ಲಿ ಇರುವಂತಹ ತ್ಯಾಜ್ಯ ವಸ್ತುಗಳನ್ನ ತೆಗೆದುಕೊಂಡು ಗಿಡ ಸುತ್ತಲೂ ನಾವು ಬೇಸಿಗೆಯಲ್ಲಿ ಹಾಕುದೇ ಆಗೋದ್ರಿಂದ ಅದು ತೇವಾಂಶನ ಕಾಪಾಡ್ತದೆ, ಅದೇ ರೀತಿಗೆ ಅದು ಗಿಡದ ಬೆಳವಣಿಗೆಗೆ ಬಹಳ ಸಹಕಾರಿ ಆಗ್ತದೆ. ಇದು ನಿಮ್ಗೆಲ್ಲರಿಗೆ ಅನಿಸ್ಬಹುದು, ಇದು ಬಹಳ ಏನ ಅಂತ ದೊಡ್ಡ ಮಹತ್ವದ ಕೆಲಸ ಅಲ್ಲ ಅಂತ ಅನ್ಸ್ಬಹುದು, ಬಟ್ ಆ ಗಿಡದ ಬೆಳವಣಿಗೆಗೆ ಇದು ಮಾಡೋದ್ರಿಂದ ಗಿಡದ ಬೆಳವಣಿಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಹಕಾರಿಯಾಗಿ ಗಿಡವನ್ನ ಒಳ್ಳೆ ರೀತಿಯ ಬೆಳವಣಿಗೆ ಅಲ್ಲಿಗೆ ಸಾಧ್ಯ ಆಗ್ತದೆ. ಈಗ ಕೆಲವೊಮ್ಮೆ ರೈತರು ಏನ್ ಮಾಡ್ತಾರೆ, ಹೂವ ಕಾಯಿ ಬಿಟ್ಟ ಮೇಲೆ ಇವಕ್ಕೆಲ್ಲ ಗೊಬ್ಬರ ಗಿಬ್ಬರ ಹಾಕಿರ ಅಥವಾ ಅಲ್ಲಿ ತನ ಬೇಡ ಅಂತೇಳಿ ಈ ಆಹಾರವನ್ನು ಒದಗಿಸಂಗಿಲ್ಲ ಗಿಡಗಳಿಗೆ. ಒಂದೆರಡು ವರ್ಷ ಮೊದಲನೇ ಒಂದೆರಡು ವರ್ಷ ಯಾವ ರೀತಿ ಆಹಾರಗಳನ್ನು ಒದಗಿಸಬೇಕಾಗತ್ತೆ ನಾವು ಇಲ್ಲೆಲ್ಲ? ನಾನು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಜಿಲ್ಲೆ ಅದರಲ್ಲಿ ಮೋಸಂಬಿ ಬೆಳೆಯುವಂತ ರೈತರ ಒಂದು ಸಮಸ್ಯೆ ನಾನು ಸಾಮಾನ್ಯವಾಗಿ ನೋಡ್ತಾ ಇದ್ದೀನಿ. ನಾಟಿ ಮಾಡಿದ ನಂತರ ಸುಮಾರು 3 ವರ್ಷವರೆಗೆ ಅವರು ಯಾವುದೇ ಗೊಬ್ಬರ ಯಾವ್ದು ಗೊಬ್ಬರ ಯಾಕೆ ಹಾಕುದಿಲ್ಲ ಅಂದ್ರೆ ಅವ್ರ ಗಿಡದಲ್ಲಿ ಕಾಯಿ ಪ್ರಾರಂಭದಾಗೆ ಅವ್ರಿಗೆ ಬಹಳ ಏನು ಫಲ ಕೊಡ್ತಾ ಇದೆ ಸ್ವಲ್ಪ ಗೊಬ್ಬರ ಇದು ಬಹಳ ತಪ್ಪು. ಯಾವ ರೀತಿಯಾಗಿ ನಮ್ಮ ಮಕ್ಕಳು ಹುಟ್ಟಿದ ನಂತರ ಅವ್ರು ಯಾವ ರೀತಿಯಾಗಿ ನಾವು ಪ್ರತಿಯೊಂದು ಹಂತದಲ್ಲಿ ಅವ್ರಿಗೆ ವಯಸ್ಸಿಗೆ ಅನುಗುಣವಾಗಿ ನಾವು ಹಂತ ಹಂತವಾಗಿ ಯಾವ ರೀತಿ ಅವರಿಗೆ ನಾವು ಪೋಷಣೆ ಮಾಡ್ತೀವಿ ಅವರಿಗೆ ಆಹಾರವನ್ನು ಕೊಡ್ತೇವೆ ಅದೇ ರೀತಿಯಾಗಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಸಹ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಒಂದು ಒಂದು ಆಯ್ಕೆ ಮಾಡಿದ ಹಣ್ಣಿನ ಗಿಡಗಳಿಗೆ ಶಿಫಾರಸು ಮಾಡಿದ ಸರ್ಕಾರಿ ಗೊಬ್ಬರಗಳನ್ನ ನಿಯಮಿತವಾಗಿ ಪ್ರತಿ ವರ್ಷ ನಾವು ಮೊದಲನೇ ವರ್ಷದಿಂದನೇ ಕೊಡ್ಕೋತ ಹೋಗ್ಬೇಕು. ಇದರಿಂದ ಅದರಲ್ಲಿ ನೀವು ಲಘು ಪೋಷಕಾಂಶಗಳ ಒಂದು ಕೊರತೆ ನಾವು ಸಾಮಾನ್ಯವಾಗಿ 4-5 ವರ್ಷ ನಂತರ ಕಂಡು ಬರ್ತದೆ. ಆದ್ರೆ ನಾವೇನ್ ಮಾಡ್ತೀವಿ 4-5 ವರ್ಷ ನಂತರ ಲಘು ಪೋಷಕಾಂಶಗಳ ಒಂದು ಕೊರತೆ ಕಂಡಾಗ ನಾವು ಸಿಂಪಡಣೆ ಮಾಡಿದ್ರೆ ಅದನ್ನ ಒಂದು 4-5 ವರ್ಷ ಮತ್ತೆ ಕರೆಕ್ಷನ್ ಮಾಡಬೇಕು. ರಿಕವರಿ ಆಗಬೇಕಾದ್ರೆ ಲೇಟ್ ಆಗಿಬಿಡುತ್ತೆ, ಲೇಟ್ ಆಗುತ್ತೆ. ಅಂತ ಸಮಯದಲ್ಲಿ ನಾವು ಮೊದಲಿಂದ ಕುಡ್ಕೋತ ಹೋಗಿದ್ದೆ ಆದ್ರೆ ಅದು ಅದರ ಒಂದು ಕೊರತೆಯನ್ನ ನಾವು ಸಾಮಾನ್ಯವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಟ್ಟಾರೆ ಅಂದ್ರೆ ಈ ಪೋಷಕಾಂಶಗಳನ್ನ ವರ್ಷದಲ್ಲಿ ಒಂದ್ ಸಾರಿ ಕೊಡ್ಬೇಕಂತೀರ ನೀವು ಹಣ್ಣಿನ ಬೆಳೆಗಳಿಗೆ, ಅಥವಾ 2 ಸಾರಿ ಹಾಕ್ಬೇಕಂತೀರ? ನಾವು ಸಾಮಾನ್ಯವಾಗಿ ಮೊದಲನೇ ಒಂದು ಹಣ್ಣು ಫಲ ಕೊಡೋಕ್ಕಿಂತ ಮುಂಚೆ ವರ್ಷಕ್ಕೊಂದ್ಸಲ ಹಾಕ್ಬೇಕು. ಅದನಂತರ ಅವು ಫಲ ಕೊಡಲಿಕ್ಕೆ ಪ್ರಾರಂಭ ಆದ ನಂತರ ನಾವು ಸಾಮಾನ್ಯವಾಗಿ ಒಂದೊಂದು ಬೆಳೆಗಳಿಗೆ ಒಂದೊಂದು ರೀತಿಯಾಗಿ ನಾವು ಒಂದು ಶಿಫಾರಸು ಮಾಡಿದ್ವಿ. ಆ ಒಂದು ಶಿಫಾರಸು ಮಾಡಿದ ಒಂದು ರೀತಿಯಲ್ಲಿ ಕಂತುಗಳಲ್ಲಿ ನಾವು ಗೊಬ್ಬರಗಳನ್ನು ಕೊಡ್ಕೊತೀವಿ. ಆದ್ರೆ ಒಳ್ಳೆ ರೀತಿಯ ನಾವು ಫಸಲನ್ನು ಪಡಿಬಹುದು, ಅದೇ ರೀತಿ ಹೆಚ್ಚಿನ ಒಂದು ಲಾಭವನ್ನು ಪಡಲಿಕ್ಕೆ ಸಾಧ್ಯ ಇದೆ. ಒಳ್ಳೆ ವಿಚಾರವನ್ನ ತಿಳಿಸಿಕೊಟ್ರಿ ಇದುವರೆಗೆ. ಹಣ್ಣಿನ ಬೆಳೆಗಳನ್ನಾಯ್ತು, ಈ ಕೆಲವೊಂದು ಹೂವಿನ ಬೆಳೆಗಳನ್ನ ಬೇಸಾಯ ಮಾಡುವಾಗ, ರೈತರು ತೋಟಗಾರಿಕೆ ಬೆಳೆಗಳಿಗೆ ಹೋಗುವಾಗ ಕೆಲವೊಂದು ನೀವು ಹೇಳಿದಂತ ಕ್ರಮಗಳೇನಂತಂದ್ರೆ, ಸರಿಯಾದ ತಳಿಯನ್ನ ಈ ಭಾಗಕ್ಕೆ ಸೂಕ್ತವಾದಂತಹ ತಳಿಯನ್ನ ಆಯ್ಕೆ ಮಾಡ್ಕೋಬೇಕು, ಬೇಸಿಗೆಯಲ್ಲೇ ಯೋಜನೆಗಳನ್ನ ಸಿದ್ಧಪಡಿಸಿಕೊಂಡು ಬೇಸಿಗೆಯಲ್ಲೇ ಭೂಮಿಯನ್ನ ಸಿದ್ಧಪಡಿಸಿಕೋಬೇಕು, ಸಸಿಗಳನ್ನ ಅಧಿಕೃತ ಮಾರಾಟಗಾರರಿಂದ, ವಿಶ್ವಾಸ ನಂಬಿಗಾರ ಮಾರಾಟಗಾರರಿಂದ ಒಳ್ಳೆಯ ರೀತಿಯ ಅಥವಾ ಆಯ್ಕೆ ಮಾಡಿದ ತಳಿಗಳ ಸಸಿಗಳನ್ನ ಪಡೆದಿರಲಿ ಖಾತ್ರಿಯನ್ನ ಮಾಡಿಕೊಂಡು ತಳಿಗಳನ್ನ ಪಡ್ಕೋಬೇಕು. ಜೊತೆಯಾಗಿ ಮಳೆಗಾಲದಲ್ಲಿ ಈ ನಾಟಿಯನ್ನ ಮಾಡಿದ ಮೇಲೆ ಅವುಗಳಿಗೆ ಹಣ್ಣಿನ ಬೆಳೆಗಳಿಗೆ ಕೆಲವೊಂದು ಕೂಲಿನ ಆಸರೆಯನ್ನು ಒದಗಿಸೋದಾಯ್ತು, ಮತ್ತು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ 2-3 ವರ್ಷದವರೆಗೆ ಈ ರಾಸಾಯನಿಕ ಗೊಬ್ಬರಗಳನ್ನ ಜೊತೆಯಾಗಿ ಕಾಂಪೋಸ್ಟ್ ಗೊಬ್ಬರ ಕೊಡುವುದು ಮತ್ತು ಈ ಭೂ ಹೊದಿಕೆಯನ್ನ ಹಾಕುವುದಾಯ್ತು. ಮತ್ತೆ ಇನ್ನೊಂದು ವಿಚಾರ, ಕಸಿ ಮಾಡಿದ ಭಾಗ ಭೂಮಟ್ಟದಿಂದ ಮೇಲೆ ಬರುವ ಹಾಗೆ ನಾಟಿ ಮಾಡ್ಕೋಬೇಕು. ಯಾವತ್ತದು ಭೂಮಿ ಮಟ್ಟದಿಂದ ಮೇಲೆ ಇರುವ ಹಾಗೆ ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಈ ಗಿಡ ಉತ್ತಮ ರೀತಿಯಿಂದ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಜೊತೆಯಾಗಿ ಉತ್ತಮ ಒಂದು ಗಿಡಗಳಿಗೆ ಪೋಷಣೆ ಒದಗಿಸುವುದು, ಉತ್ತಮವಾದ ಒಂದು ಆಕಾರವನ್ನು ಕೊಡೋದು ಬಹಳ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಮೋಸಂಬಿ ಬೆಳೆಯಲ್ಲಿ ಒಳ್ಳೆಯದು ಕುರುಬರು ಇದುವರೆಗೆ ಕೆಲವೊಂದು ಒಳ್ಳೆಯ ಮಾಹಿತಿಯನ್ನು ರೈತರಿಗೆ ಒದಗಿಸಿದ್ರಿ. ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಹಣ್ಣಿನ ಬೆಳೆ ಬೇಸಾಯವನ್ನು ಪ್ರಾರಂಭಿಸುವ ಮುನ್ನ ಹಾಗೂ ಹಣ್ಣಿನ ಸಸಿಗಳನ್ನು ಹಚ್ಚಿದ ನಂತರ ಪಾಲಿಸಬೇಕಾದ ಕ್ರಮಗಳ ಕುರಿತು ಡಾ ಎಆರ್ ಕುರುಬರ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ಹೀಗೆ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32-34 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 75-78% ಮತ್ತು ಕನಿಷ್ಠ ಆರ್ದ್ರತೆ 44-54% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ರೈತ ಬಾಂಧವರು ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಯಿಸಬೇಕು. ಇನ್ನು ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಕೈಗೊಳ್ಳುವುದರಿಂದ ಅನೇಕ ಕೀಟ ಮತ್ತು ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು, TGL PS 3, ಅಜಯ, ಕದರಿ 9 ಈ ತಳಿಗಳನ್ನು ಬಳಸಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಸೂರ್ಯಕಾಂತಿ ಬೆಳೆಯನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಜನಪದ ಸಂಗೀತ, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಸಾವಯವ ಕೃಷಿಗಾಗಿ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ NFL ರವರಿಂದ ಹೊಸ ಪರಿಷ್ಕಾರ ಕಿಸಾನ್ ಸಿಟಿ ಸ್ಟಾರ್. ಹೆಚ್ಚಿನ ಇಂಗಾಲದ ಅಂಶದೊಂದಿಗೆ ಸಿಟಿ ಕಾಂಪೋಸ್ಟ್ ಗೊಬ್ಬರ. ಸಿಟಿ ಕಾಂಪೋಸ್ಟ್ ಅಂದರೆ ನಗರ ಪ್ರದೇಶಗಳಿಂದ ಬರುವ ಸಾವಯವ ತ್ಯಾಜ್ಯಗಳನ್ನು ಸಂಸ್ಕರಿಸಿ ಸಾವಯವ ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಗೊಬ್ಬರವನ್ನು ಉತ್ಪಾದಿಸಲಾಗುತ್ತದೆ. ಕಿಸಾನ್ ಸಿಟಿ ಸ್ಟಾರ್ ಬಳಕೆಯಿಂದಾಗುವ ಪ್ರಯೋಜನಗಳು: ಸಸಿಗಳಲ್ಲಿ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ, ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ, ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಶಿಫಾರಸು ಮಾಡಲಾದ ಪ್ರಮಾಣ: 1 ಎಕರೆ ಬೆಳೆಗೆ 250 kg ಕಿಸಾನ್ ಸಿಟಿ ಸ್ಟಾರ್ ಅನ್ನು ಬಳಸಿ. ಹೆಚ್ಚಿನ ಇಳುವರಿ: NFL ಕಿಸಾನ್ ಸಿಟಿ ಸ್ಟಾರ್ ನಿಮ್ಮ ಮಣ್ಣಿಗೆ ನೈಸರ್ಗಿಕ ಶಕ್ತಿ. 50 ವರ್ಷಗಳಿಂದ ರೈತರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇಂದಿನ ಜನಪದ ಸಂಗೀತದಲ್ಲಿ ಕೇಳಿ ತತ್ವ ಪದಗಳನ್ನು ಬಸವರಾಜ್ ಶಾಸ್ತ್ರಿ ಹಿರೇಮಠ ಹಾಗೂ ಸಂಗಡಿಗರಿಂದ. ಶಿವ ಶಿವ ಶಿವ ಶಿವ ಅನುವಲ್ಲೀನಿ, ಶಿವ ಶಿವ ಶಿವ ಶಿವ ಅನುವಲ್ಲೀನಿ, ಗುರವಿನ ಪಾದವ ಹಿಡಿವಲ್ಲೇನಿ, ಗುರವಿನ ಪಾದವ ಹಿಡಿವಲ್ಲೇನಿ, ಹೇಳಿದ ಮಾತೊಂದು ಕೇಳವಲ್ಲೀನಿ, ಹೇಳಿದ ಮಾತೊಂದು ಕೇಳವಲ್ಲೀನಿ, ಹೀನ ಗುಣದ ಬುದ್ಧಿ ಬಿಡವಲ್ಲೇನಿ, ಹೀನ ಗುಣದ ಬುದ್ಧಿ ಬಿಡವಲ್ಲೇ, ಶಿವ ಶಿವ ಶಿವ ಶಿವ ಅನುವಲ್ಲೀನಿ, ಗುರವಿನ ಪಾದವ ಹಿಡಿವಲ್ಲೇನಿ, ಗುರವಿನ ಪಾದವ ಹಿಡಿವಲ್ಲೇನಿ. ಹಸ್ತ ಬಂದ ಜಂಗಮ ಯೋಗಿಗೆ, ಹಸ್ತ ಬಂದ ಜಂಗಮ ಯೋಗಿಗೆ, ಪುಸ್ತಿಕಳಗನಿ ಮಾಡಿದಿಕಾಗೆ, ಪುಸ್ತಿಕಳಗನಿ ಮಾಡಿದಿಕಾಗೆ, ಮುಂದಿನ ಮನೆಗೆ ಹೋಗಂದಿ, ಮುಂದಿನ ಮನೆಗೆ ದೊರಕದು ಗೂಗೆ, ನಿನಗ ಮುಕ್ತಿ ಹಂಗ ದೊರಕದು ಗೂಗೆ, ಶಿವ ಶಿವ ಶಿವ ಶಿವ ಅನುವಲ್ಲೀನಿ, ಗುರವಿನ ಪಾದವ ಹಿಡಿವಲ್ಲೇನಿ, ಗುರವಿನ ಪಾದವ ಹಿಡಿವಲ್ಲೇನಿ. ಗಳಿಸಿದ ಪುಣ್ಯದ ರೊಕ್ಕ, ಹಿರಿಯದ ಗಳಿಸಿದ ಪುಣ್ಯದ ರೊಕ್ಕ, ಬೆಳ್ಳ ಬೆಳತನ ಮಾಡಿದಿ ಲೆಕ್ಕ, ಬೆಳ್ಳ ಬೆಳತನ ಮಾಡಿದಿ ಲೆಕ್ಕ, ಕೊಳ್ಳಿ ತಗೊಂಡು ಕಳ್ಳ ಮನೆ ಪಾತ, ಕೊಳ್ಳಿ ತಗೊಂಡು ಕಳ್ಳ ಮನೆ ಬಾತ, ನೀನೆರಳದು ಕಂಡು ಶಿವತಾನಕ್ಕ, ನೀನೆರಳದು ಕಂಡು ಶಿವತಾನಕ್ಕ, ಶಿವ ಶಿವ ಶಿವ ಶಿವ ಅನುವಲ್ಲೀನಿ, ಶಿವ ಶಿವ ಶಿವ ಶಿವ ಅನುವಲ್ಲೀನಿ, ಗುರವಿನ ಪಾದವ ಹಿಡಿವಲ್ಲೇನೆ, ಗುರವಿನ ಪಾದವ ಹಿಡಿವಲ್ಲೇ. ಬರುವಾಗ ಏನೇನೋ ತಂದಿಲ್ಲ ನೀ, ಹೋಗುವಾಗ ಏನೇನೋ ಒಯ್ಯೋದಿಲ್ಲ. ಬರುವಾಗ ಏನೇನೋ ತಂದಿಲ್ಲ ನೀ, ಹೋಗುವಾಗ ಏನೇನೋ ಒಯ್ಯೋದಿಲ್ಲ. ಕರ್ತೃ ಶ್ರೀ ಗುರು ಮಹಂತನೇ ಬಲ್ಲ, ಕರ್ತೃ ಶ್ರೀ ಗುರು ಮಹಂತನೇ ಬಲ್ಲ, ಅವನ ಹೊರತು ಮತ್ತಾರಿಲ್ಲ, ಅವನ ಹೊರತು ಮತ್ತಾರಿಲ್ಲ. ಶಿವ ಶಿವ ಶಿವ ಶಿವ ಅನುವಲ್ಲೀನಿ, ಗುರವಿನ ಪಾದವ ಹಿಡಿವಲ್ಲೇನಿ, ಗುರವಿನ ಪಾದವ ಹಿಡಿವಲ್ಲೇನಿ. ಹೇಳಿದ ಮಾತೊಂದು ಕೇಳವಲ್ಲೀನಿ, ಹೇಳಿದ ಮಾತೊಂದು ಕೇಳವಲ್ಲೀನಿ, ಹೀನ ಗುಣದ ಬುದ್ಧಿ ಬಿಡವಲ್ಲೇನಿ, ಹೀನ ಗುಣದ ಬುದ್ಧಿ ಬಿಡವಲ್ಲೇ. ಶಿವ ಶಿವ ಶಿವ ಶಿವ ಅನುವಲ್ಲೀನಿ, ಗುರವಿನ ಪಾದವ ಹಿಡಿವಲ್ಲೇನಿ, ಗುರವಿನ ಪಾದವ, ಗುರವಿನ ಪಾದವ, ಗುರವಿನ ಪಾದವ ಹಿಡಿವಲ್ಲೇನಿ. ಚಿಂತೆ ಮಾಡತಿದಿ ಎಲೆ ಮನವೇ, ಯಾಕ ಚಿಂತೆ ಮಾಡತಿದಿ ಎಲೆ ಮನವೇ, ನಿನಗ ಯಾತದ ಸುಖವಿಲ್ಲ ಎಲೆ ಮನವೇ, ನಿನಗ ಯಾತದ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ, ಸಾಕಾರ ಮಾಡಿಕೋ ಎಲೆ ಮನವೇ, ಎಲೆ ಮನವೇ, ಸಾಕಾರ ಮಾಡಿಕೋ ಎಲೆ ಮನವೇ, ಎಲೆ ಮನವೇ. ಸುಳತನ ಹೇಳಬಾರ್ದು ಎಲೆ ಮನವೇ, ಕಳತನ ಮಾಡಬಾರ್ದು ಎಲೆ ಮನವೇ, ನೀ ಸುಳತನ ಹೇಳಬಾರ್ದು ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಅಲ್ಲಂತನಬಾರ್ದು ಎಲೆ ಮನವೇ, ಅಲ್ಲಂತನಬಾರ್ದು ಎಲೆ ಮನವೇ. ಯಾಕ ಚಿಂತೆ ಮಾಡ್ತಿದಿ ಎಲೆ ಮನವೇ, ನಿನಗ ಯಾತದ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ, ಸಾಕಾರ ಮಾಡಿಕೋ ಎಲೆ ಮನವೇ, ಸಾಕಾರ ಮಾಡಿಕೋ ಎಲೆ ಮನವೇ. ಸಂತಿ ಎಲೆ ಮನವೇ, ಯಾರಿಗೆ ಯಾರಿಲ್ಲ ಎಲೆ ಮನವೇ, ಇದು ಮೂರು ದಿನದ ಸೌತಿ ಎಲೆ ಮನವೇ ಶೇರದವರ ಮುಂದ ಯಾರಿ ಬೀಳಾದಂತೆ ಶೇರದವರ ಮುಂದ ಯಾರಿ ಬೀಳಾದಂತೆ ಪಾರಾಗಿ ಹೋಗಬೇಕ ಎಲೆ ಮನವೇ ಪಾರಾಗಿ ಹೋಗಬೇಕ ಎಲೆ ಮನವೇ ಯಾಕೆ ಚಿಂತೆ ಮಾಡ್ತಿದಿ ಯಾಕೆ ಚಿಂತೆ ಮಾಡತಿದಿ ಯಾಕೆ ಚಿಂತೆ ಮಾಡತಿದಿ ಯಾಕೆ ಚಿಂತೆ ಮಾಡತಿದಿ ಎಲೆ ಮನವೇ ಯಾಕೆ ಚಿಂತೆ